ಮತ್ತೆ ಅವಾಗ ನಾವು ಇಲ್ಲಿಂದ ನಡ್ಕೊಂತ ಇರ್ಕಲ್ಗಡೆ ಇಲ್ಲಿ ನಾಲ್ಕನೇ ಕ್ಲಾಸಿನ ಮಟ್ಟ ಇದ್ರಿ, ಆಮೇಲೆ ಐದಾರು ಇರ್ಕಲ್ಗಡೆ ಕದಿದ್ರಿ, ಅಲ್ಲಿ ನಡ್ಕೊಂತ ಹೋಗ್ತಿದ್ರಿ ಸರ್. ಮೇಸ್ಟ್ ಎಷ್ಟು ಜನ ಇರ್ತಿದ್ರು? ಅವಾಗ ಮೇಸ್ಟ್ ಆರ್ ಜನ ಇರ್ತಿದ್ರು ಅಲ್ಲಿ ಇರ್ಕಲ್ಗಡೆ. ಹೆಂಗೆ ನಿಮ್ಮ ಅವಾಗೆಲ್ಲ ಹೆಚ್ಚು ಜನ ಹೋಗ್ತಿದ್ರ ಮಕ್ಕಳು ಶಾಲೆಗೆ? ಅವಾಗೆಲ್ಲ ಹೋಗ್ತಿದ್ರು ಸರ್, ಒಂದು ಹತ್ತು ಹುಡುಗರು ಹೋಗ್ತಿದ್ರು ಇಲ್ಲಿಂದ ಇರ್ಕಲ್ಗಡೆ. ಮತ್ತೆ ಏಳನೇ ಕ್ಲಾಸ್ ಅಂತಾನ ಅಲ್ಲಿ ಇರ್ಕಲ್ಗಡೆ ಹೋಗಿದ್ರು ಸರ್. ನಾನು ಆರನೇ ಕ್ಲಾಸ್ ಓದಿ ಬಿಟ್ಬಿಟ್ಟಿನಿ ಸರ್. ಮುಂದೆ ಓದ್ಲಿಲ್ಲ? ಮುಂದೆ ಓದಲ್ಲ ಸರ್. ಯಾಕೆ? ಅಯ್ಯೋ ಮನೆಗೆ ನಮ್ಮ ಮನೆಗೆ ಸಾಕಂದ್ರೆ ಬಿಟ್ಬಿಟ್ಟಿನಿ ಸರ್. ಆರನೇ ಕ್ಲಾಸ್ ಓದ್ಬಿಟ್ಟಿನಿ ಸರ್. 50 ವರ್ಷದ ಹಿಂದಿನ ಶಿಕ್ಷಣ ಅವಾಗ ನಿಮ್ದು? ಅದು ಸ್ವಲ್ಪ ಹೆಚ್ಚು ಕಮ್ಮಿ. 45-50 ವರ್ಷ. ಸರಿ, ಅವಾಗೆಲ್ಲ ಆ ವಯಸ್ಸಿನಲ್ಲಿ ನಿಮ್ಮ ಈ ಸರ್ಕಾರಿ ಶಾಲೆಯಲ್ಲಿ ಇಂಗ್ಲಿಷ್ ಕಲಿಯೋದು, ಕನ್ನಡ ಕಲಿಸೋದು ಇವೆಲ್ಲ ಹೆಂಗಿದ್ವು? ಅವಾಗ ಇಂಗ್ಲಿಷ್ ಇದ್ರು ಸರ್. ಇಂಗ್ಲಿಷ್ ಈಗ ನಿಮಗೂ ಸ್ಪಷ್ಟವಾಗಿ ಓದಕ್ಕೆ ಬರೆಯಕ್ ಬರ್ತದ? ಇಂಗ್ಲಿಷ್ ಓದಕ್ಕ ಸ್ವಸ್ವಲ್ಪ ಬರ್ತೀರಿ ಸರ್, ಬರೆಯಕ್ ಬರೋದಿಲ್ಲ. ಕನ್ನಡ ಮಾತ್ರ ಸ್ಪಷ್ಟವಾಗಿದೆ? ಕನ್ನಡ ಬರ್ತೀರಿ. ಹೌದಾ? ಈಗ ನಿಮ್ಮ ಕೃಷಿ ಏನೇನಿದೆ ಅಥವಾ ಎಷ್ಟೆಕರೆ ಭೂಮಿ ಇದೆ ನಿಮ್ದೆಲ್ಲ? ಕೃಷಿ ಭೂಮಿ ನಮ್ದು 1 ಎಕರೆ ಐತ್ರಿ ಸರ್. ಇತರ ಸಜ್ಜಿ, ಮೆಕ್ಕೆಜೋಳ, ತೊಗರಿ, ಶೇಂಗಾ, ಭತ್ತನ ಬೆಳಿತೀರಿ ಸರ್. ಇವನ್ನೆಲ್ಲ ಅಕ್ಕಡಿ ಕಾಳು ಬೆಳಿತೀರಿ, ಹೆಸರು, ಮಡಿಕೆ, ಅಲಸಂದಿ, ಹುರುಳಿ ಇವನ್ನೆಲ್ಲ ಬೆಳಿತೀರಿ. ಈಗ ನಿಮ್ಮಲ್ಲಿ ಅಂದ್ರೆ ನಿಮ್ಮ ಹಿರಿಯರು, ನಿಮ್ಮ ತಂದೆಯವರು ಆಗ ಏನು ಕೃಷಿ ಮಾಡ್ತಾ ಇದ್ರಲ್ವಾ, ಅವರು ಈಗ ಕೃಷಿಯಲ್ಲಿ ಏನೇನು ಬಳಸ್ತಾ ಇದ್ರು ಅಂದ್ರೆ ಗೊಬ್ಬರ ಆಗಿರ್ಬೋದು ಅಥವಾ ಔಷಧಿಗಳನ್ನು ತಂದು ಹಾಕೋದಾಗಿರ್ಬೋದು, ಆಗ ಅಷ್ಟೆಲ್ಲ ಏನಿರ್ಲಿಲ್ಲ. ಈಗಿನ ಹಾಗೆ ಔಷಧಿ ಅಂಗಡಿಗಳಾಗ್ಲಿ, ಗೊಬ್ಬರದ ಅಂಗಡಿಗಳಾಗ್ಲಿ, ಆಗೆಲ್ಲ ಏನ್ ಬಳಕೆ ಮಾಡ್ತಿದ್ರು? ಆವಾಗೆಲ್ಲ ಬರೀ ಸಗಣಿ ಗೊಬ್ಬರನ ಬಳಸ್ತಿದ್ರು ಸರ್. ಮನೆಯಲ್ಲಿ ನಮ್ಮ ದನ ಇದ್ರು ಸರ್ ಅವಾಗ ಜಾಸ್ತಿ, ಮತ್ತೆ ಸಗಣಿ ಗೊಬ್ಬರನ ಬಳಸಿ ಅವಾಗ ಬಳಸ್ತಿದ್ರು. ಬರೀ ಸಗಣಿ ಗೊಬ್ಬರ ಹೂರಿ ಸರ್. ಅವಾಗ ರಾಸಾಯನಿಕ ಏನು ಬಳಸಿದ್ರಿ, ಈಗಿನ ರಾಸಾಯನಿಕ ಬಂದ್ಬಿಟ್ರಿ ಸರ್. ಈಗ ನಾವು ಅಷ್ಟ ಗೊಬ್ಬರ ಅಷ್ಟ ಹಾಕ್ತಿವಿ, ಮೆಕ್ಕೆಜೋಳಕ್ಕೆ ಅಷ್ಟ ಈಗ ಗೊಬ್ಬರ ತರ್ತೀವಿ, ಅಂಗಡಿ ಗೊಬ್ಬರ ತರ್ತೀವಿ, ಅಂಗಡಿ ಗೊಬ್ಬರ ತರ್ತೀವಿ. ಮತ್ತೆ ಉಳಿದಕ್ಕೆಲ್ಲ ಇವ್ರ ತಿಪ್ಪಿ ಗೊಬ್ಬರನು ಏರಿತ್ತು ಬಿಟ್ರಿ, ಮೊದ್ಲ ತಿಪ್ಪಿ ಗೊಬ್ಬರನು ಏರ್ತು. ಮೆಕ್ಕೆಜೋಳಕ್ಕ ಸ್ವಲ್ಪ ಮೇಲ್ ಗೊಬ್ಬರ ಅದನ್ನ ಕೊಡ್ತೀವಿ, ಡಿ ಎ ಪಿ ಕಾಂಪ್ಲೆಕ್ಸ್. ಈಗ ಔಷಧಿಗಳು ಅಂದ್ರೆ ಈಗ ಏನಾದ್ರೂ ಬೆಳೆಗಳಿಗೆ ರೋಗ ರುಜಿನಗಳೆಲ್ಲ ಬಂತು ಅಂದ್ರೆ ಎಲ್ಲಿ ತರ್ತೀರಿ? ಔಷಧಿ ಏನು ಬಳಸಿಲ್ಲ ಸರ್. ಬಳಸಲ್ಲ ನೀವು? ಇಲ್ಲ ಸರ್. ಯಾವ ಬೆಳೆಗಳಿಗೆ ಔಷಧಿಗಳ ಬಳಕೆ ಮಾಡಲ್ವಾ ನೀವು? ಔಷಧಿ ಮಾಡ್ತು ಬಿಟ್ರಿ ಸರ್. ಮತ್ತೆ ಅದರಿಂದ ಬಹಳ ಮಾಡದಲ್ಲ, ಇವನ್ನ ಬೇವಿನ ಹಿಂಡಿ ಇಂಥವನ್ನ ಹಾಕ್ತಾರೆ, ಅವನ್ನ ಇಲ್ಲೇ ಅವನ ಬೀಜ ತಗೊಂಡು, ಬಟ್ ಆಮೇಲೆ ಇದನ್ನ ಬೇವಿನ ಎಣ್ಣೆ ಇಂಥವೆಲ್ಲ ಹೊಡಿತೀರಿ ಸರ್. ಇವೆಲ್ಲ ಎಲ್ಲಿ ನೀವೇ ತಯಾರ ಮಾಡ್ಕೊಳ್ತೀರಾ? ಬೇವಿನ ಎಣ್ಣೆ, ಬೇವಿನ ಹಿಂಡಿ? ಬೇವಿನ ಹಿಂಡಿ ನಾವು ಮಾಡ್ತೀವಿ, ಎಣ್ಣೆ ನಾವು ಮಾಡಿಲ್ಲ ಸರ್. ಹಿಂಡಿ ಏನ್ ಮಾಡ್ತೀರಿ? ಹೇಗೆ ಅದನ್ನ ಕುಟ್ಟಿ ಪುಡಿ ಮಾಡ್ತಾರ ಅಂತ ಸರ್. ಆಮೇಲೆ ಅದನ್ನ ಹೊಡ್ತೀರಿ. ಭೂಮಿ ಕೊಡ್ತೀರಾ? ಭೂಮಿ ಕೊಡೋದಲ್ರಿ, ಅದನ್ನ ಇದಕ್ಕ ಸ್ಪ್ರೇ ಮಾಡ್ಬಿಡ್ತೀರಿ. ಸ್ಪ್ರೇ ಮಾಡ್ತೀರಾ? ಹೌದು ಸರ್. ಬೇವಿನ ಹಿಂಡಿ, ಬೇವಿನ ಹಿಂಡಿ ಅದನ್ನ ಹೊಳೆ ಹಾಕಿ ಅದನ್ನ ನೀರೇನ್ ಪಡ್ತಲ್ರಿ, ಅದನ್ನ ಸ್ಪ್ರೇ ಮಾಡಿ, ಸ್ಪ್ರೇ ಮಾಡಿ ಸೋಸಿ. ಅದರಿಂದ ಏನು ಉಪಯೋಗ ಆಗ್ತದೆ ಭೂಮಿ? ಅದರಿಂದ ಉಪಯೋಗ ಏನಾಗ್ತದೆ, ಇದು ರೋಗ ಪಾಗ ಇವು ಕಡಿಮೆ ಆಗುತ್ತೆ, ಹುಷ ಆಗುತ್ತಲ್ಲ ರೀ, ಅದಕ್ಕೆ ಹುಳ ಸಾಯ್ತೈತ್ರಿ, ಅದು ರೋಗ ರುಜಿನಗಳು ಬರಲ್ಲ. ಬರಲ್ಲ ಸರ್. ಸೊ ಹಂಗಾಗಿ ನೀವು ಹೆಚ್ಚು ಅಂಗಡಿ ಔಷಧಿಗಳನ್ನೇನ್ ತರಲ್ಲ? ನೀವು ಅಂಗಡಿ ತರದಲ್ಲ ಸರ್. ಔಷಧ ತರದಲ್ರಿ, ಇದ ಗೊಬ್ಬರ ತರ್ತೀವ್ರಿ, ಮೆಕ್ಕೆಜೋಳ ಇವಕ್ಕ ಸಜ್ಜಿಗೆ ಮೇಲ್ ಗೊಬ್ಬರ ಹಾಕಕ್ಕ ತಗೊಂಡ್ಬಿಡ್ತೀವಿ. ಈಗ ನಿಮ್ಗೆ ಸುಮಾರು ಒಂದು 68 ವರ್ಷ ಅಂತ ಹೇಳಿದ್ರಿ, ಹೌದಾ? ಈಗಲೂ ನೀವು ಕೃಷಿಯಲ್ಲಿ ಹೊಲದಲ್ಲಿ ನಿಂತು ಕೆಲಸ ಮಾಡ್ತೀರಾ ಅಥವಾ ಆಳ ಕಾಳುಗಳನ್ನ ಇಟ್ಕೊಳ್ತೀರಾ? ಹೇಗೆ ಮಾಡ್ತೀರಿ ಸರ್? ಆಳನ್ನ ಇಟ್ಕೊಂತವ್ರು ಅದ್ರಂತ ಜಾಸ್ತಿ ಕೆಲಸ ಇದ್ದಾಗ, ಮತ್ತೆ ಮನೆಯವರು ಮಾಡ್ತೀರಿ ಸರ್. ನಾವು ಸ್ವಲ್ಪ ಕೆಲಸ ಇತ್ತಂದ್ರೆ ನಾವು ಮಾಡ್ಕೊಂಡ್ಬಿಡ್ತೀವ್ರಿ ಸರ್. ಜಾಸ್ತಿ ಕೆಲಸ ಈಗೇನು ಕೊಯ್ಯೋದು ಪೊಯ್ಯೋದು, ಮೆಕ್ಕೆಜೋಳ ಸಜ್ಜಿ ತವ್ ತೆನೆ ಮುರಿಯೋದು ಅಂತ ಆಳಿಸ್ತೀವ್ರಿ ಸರ್. ಸ್ವಲ್ಪ ಕೆಲಸ ಇದ್ರೆ ನಾವು ಮಾಡ್ಕೊಂಡ್ಬಿಡ್ತೀವಿ. ಮೆಕ್ಕೆಜೋಳ ನೀವು ಪ್ರತಿ ವರ್ಷ ಬೆಳಿತೀರಾ? ಅದು ಹೌದು ಸರ್. ಎಷ್ಟೆಕರೆ ಹಾಕ್ತೀರಿ ನೀವು? ಮೆಕ್ಕೆಜೋಳ ಈ ವರ್ಷ 3 ಪ್ಯಾಕೆಟ್ ಹಾಕಿದ್ರಿ ಸರ್. 3 ಪ್ಯಾಕೆಟ್ ಬೀಜ ತಂದು ಉಡ್ಸಿದ್ರಿ ಸರ್. ಎಷ್ಟೆಕರೆಗೆ? ಅದು ಎಕರೆಗೆ 1 ಪ್ಯಾಕೆಟ್. 3 ಎಕರೆ ಉಡ್ರಿ ಸರ್. ಅಂದ್ರೆ ಮೆಕ್ಕೆಜೋಳ ಪ್ರತಿ ವರ್ಷನೇ ಯಾಕೆ ಬೆಳಿತೀರಿ? ಅದ್ರ ಏನ ಲಾಭ ಜಾಸ್ತಿ ಇದೆ ಅಂತಾನ ಅಥವಾ ಕೆಲಸ ಕಡೆ ಇಳುವರಿ ಜಾಸ್ತಿ ಬರ್ತದೆ? ಬರ್ತೀರಿ ಸರ್. ಆ ಭೂಮಿ ನಾವು ಸ್ವಲ್ಪ ಅದು ಸತ್ತು ಅಂದ್ರೆ ಅದು ಚಲೋ ಬರ್ತದ್ರಿ. ಇವು ಬ್ಯಾರೆ ಬಿಕ್ಕಿ ಸಜ್ಜಿ ಪಜ್ಜಿ ಸಣ್ಣ ಕಾಳ ಈಡು ಬರೋದಲ್ರಿ. ಮೆಕ್ಕೆಜೋಳಕ್ಕೆ ಮಾರುಕಟ್ಟೆ ಎಲ್ಲಿ ನಿಮ್ಗೆ? ಕೊಪ್ಪಳ ಸರ್. ಹೇಗೆ ಬೆಲೆ ಹೇಗಿದೆ ಸರ್? ಬೆಲೆ ಈಗ ಇಲ್ರಿ ಸರ್, 1600 ಚಿಲ್ಲರೆ ಐತೆ ಅಂತ್ರಿ ಸರ್ ಈಗ. ಹ್ಮ್, ಈಗೇನ ಗಿಡದಲ್ರಿ ಸರ್ ಅದು. ಹ್ಮ್, ಖರ್ಚು ಅಂತ ಬಂದ್ಬಿಡ್ತಾರ್ರಿ ಆಳಿಂದ, ಮತ್ತೆ ಇವ್ರು ಗೊಬ್ಬರನ ಹಾಕ್ತೀವನ್ರಿ. ಹ್ಮ್, ಹಂಗಾಗಿ ಖರ್ಚು ಜಾಸ್ತಿ ಬಂದ್ಬಿಡ್ತಾರ್ರಿ, ರೇಟ್ ಸಿಗದಲ್ರಿ. ಹ್ಮ್ ಹ್ಮ್, ಈಗ ನಿಮ್ಗೆ ಯಾವ್ದು ಲಾಭದಾಯಕ ಕೃಷಿ ಆಗದ್ರೆ? ಲಾಭದಾಯಕ ಅಂದ್ರೆ ಮತ್ತೆ ಅದ್ರಿ ಶೇಂಗಾ, ಇದು ಮೆಕ್ಕೆಜೋಳ, ಇವ ಇಟ್ಕೊಡರಿ ನಮ್ಗೆ. ಶೇಂಗಾ ನಿಮ್ಮಲ್ಲಿ ಯಾವ ತರದ್ದು ಬೆಳೆಯೋದು? ಇಳುವರಿ ಚೆನ್ನಾಗಿ ಬರುತ್ತೆ? ಎಕರೆಗೆ ಎಷ್ಟು ಬರುತ್ತೆ? ಎಕರೆಗೆ ಒಂದು 35-40 ಬರ್ತದೆ ಸರ್. 35-40 ಚೀಲ ಬರುತ್ತೆ? 35-40 ಅಂತ ಬರ್ತ ನೋಡ್ರಿ ಸರ್. ಬರ್ತದೆ. ಈಗ ಗೆಜ್ಜೆ ಶೇಂಗಾನ ಹೆಚ್ಚಾಗಿ ಏನು ಎಣ್ಣೆ ಉತ್ಪಾದನೆಗೆ ಬಳಕೆ ಮಾಡ್ತಾರೋ? ಎಲ್ಲಿ ನೀವು ಕೊಡೋದು ಅದನ್ನ? ಮಿಲ್ಗಳಿಗೆ ಮಾರ್ತಿರೋ ಅಥವಾ ಸರ್? ನಾವು ಗಲ್ಲಾಣ ಅಂಗಡಿ ಕೊಟ್ಬಿಡ್ತೀವಿ. ಈಗ ಸಾಮಾನ್ಯವಾಗಿ ಕೆಲವು ಕಡೆಗೆ ರೈತರೆಲ್ಲ ಏನ್ ಮಾಡ್ತಾರೆ, ತಾವು ಶೇಂಗಾ ಬೆಳೆದ್ರೆ ಒಂದು ಎಣ್ಣೆ ಗಾಣ ಹಾಕಿ ಎಣ್ಣೆ ತಯಾರು ಮಾಡುವಂತದ್ದಾಗಿರ್ಬೋದು, ಹಿಂಗೆ ಉಪ ಉತ್ಪನ್ನಗಳನ್ನೆಲ್ಲ ಮಾಡುವಂತ ವಿಧಾನಗಳು ಇದಾವೆ ಕೆಲವು ಕಡೆಗೆ. ನಿಮ್ಮ ಭಾಗದಲ್ಲಿ ಇದಾವ? ನೀವ್ ಯಾರಾದ್ರೂ ಮಾಡ್ತಾ ಇದೀರಾ? ಇಲ್ಲ ಸರ್, ಇಲ್ಲ ಸರ್. ಹ್ಮ್, ಇಲ್ಲಿ ಯಾರು ಮಾಡಿಲ್ಲ ಸರ್, ನಾವು ಮಾಡಿಲ್ರಿ ಸರ್. ನಾವು ಮಾರ್ಕೆಟ್ಗೆ ಹೋಗ್ತೀವಿ. ಸರಿ, ಈಗ ಇದ್ರ ಜೊತೆಗೆ ನಿಮ್ಮ ಮೆಕ್ಕೆಜೋಳ ಅಂತೂ ನಿಮಗೆ ಊಟಕ್ಕೆ ಅದಕ್ಕೆ ಬಳಕೆ ಮಾಡ್ಕೊಳಕ್ ಬರಲ್ಲ, ಅದು ನಿಮಗೆ ವಾಣಿಜ್ಯ ಬೆಳೆ. ನಿಮ್ಮ ಮನೆಗೆ ಏನೇನು ಬೆಳಿತೀರಿ? ಜೋಳ ಹಾಕ್ತಾರೆ ಸರ್ ಮನೆಗೆ. ಸ್ವಲ್ಪ ಹಾಕಿದ್ದರು, ಒಂದು 1/2 ಎಕರೆ ಕಡಿಮೆ ಇತ್ತು, 1/2 ಪಾಕೆಟ್ ಆಗಿದ್ರು ಸರ್. ಮತ್ತೆ ಅವ್ನು ಮನೆಗೆ ತಿನ್ನಕ್ ಮಾಡ್ಕೊಂಡ್ಬಿಡ್ತಾರೆ ಸರ್. ಮತ್ತೆ ಭತ್ತನ ಬೆಳೆದ್ರಿ ಸರ್, ಅವು ಮನೆಗೆ ನಾವು ಇಲ್ಲಿ ಗಿಣಿ ಹಾಕಿಸಿ ಮನೆಗೆ ತಿನ್ನಕ್ ಮಾಡ್ಕೊಂಡ್ಬಿಡ್ತಾರೆ. ಈಗ ನಿಮ್ಮ ಮನೆಗೆ ಆಹಾರದ ಬೆಳೆಗಳನ್ನ ಹೊರಗಡೆಯಿಂದ ತರಲ್ಲ ನೀವು? ಇಲ್ಲ ಸರ್. ತರಲ್ಲ ಸರ್. ಹೊರಗಡೆಯಿಂದ ತರುವಂತ ವಸ್ತುಗಳು ಕಡಿಮೆ? ಕಡಿಮೆ ಸರ್. ಈಗ ನೀವು ಭತ್ತ ಬೆಳ್ಕೊಳ್ತೀರಿ, ಜೋಳ ಬೆಳ್ಕೊಳ್ತೀರಿ, ತರಕಾರಿನೂ ಬೆಳಿತೀರಿ, ತೊಗರಿ, ಹೆಸರು, ಮಡಿಕೆ ನಾವು ಬೆಳಿತೀರಿ ಸರ್. ಅವ್ರ ಮನೆಗೆ ಮಾಡ್ಕೊಂಡ್ಬಿಡ್ತಾರೆ. ಖಾರ ಪುಡಿ ಬೇಕಂದ್ರೆ ಮೆಣಸಿನ ಮತ್ತೆ ಸ್ವಲ್ಪ ಹಚ್ಚಿರ್ತಾರೆ ಸರ್ ಮನೆಗೆ ಪೂರ್ತಿ. ಹಂಗಾಗಿ ಹೊರಗಡೆಯಿಂದ ನಿಮ್ಮ ಮನೆಗೆ ಏನು ಆಹಾರದ ವಸ್ತುಗಳು ತರಲ್ಲ? ಇಲ್ಲ ಸರ್. ಈಗ ನೀವು ಇದ್ರ ಜೊತೆಗೆ ನವಣಿ, ಉರುಳಿ ಇವೆಲ್ಲ ಬೆಳಿತೀರಿ ಅಂತ ಹೇಳಿದ್ರಿ. ನವಣಿ ಈಗಲೂ ನಿಮ್ಮ ಭಾಗದಲ್ಲಿ ಅದರ ಬೆಳೆಯುವ ಪ್ರಮಾಣ ಜಾಸ್ತಿ ಇದೆಯಾ, ಕಮ್ಮಿ ಇದೆಯಾ? ಹೇಗೆ ಐತ್ರಿ ಸರ್? ಕಡಿಮೆ ಸರ್. ಬೆಳಿತಾರ್ರಿ, ಆದ್ರೆ ಕಡಿಮೆ ಸರ್. ನವಣಿ ನಿಮ್ಮ ಮನೇಲಿ ಊಟಕ್ಕೆ ಬಳಸ್ತಾರ? ಈಗಲೂ ಬಳಸ್ತಾರೆ ಸರ್. ಊಟ ಮಾಡ್ತಾರೆ? ಈಗಲೂ ಮಾಡ್ತೀರಿ? ದಿನನಿತ್ಯನ ಅಥವಾ ಹೇಗೆ? ದಿನನಿತ್ಯ ಮಾಡಿದ್ರಿ. ಇದನ್ನ ಭತ್ತ ಜಾಸ್ತಿ ಬೆಳಿತೀವಲ್ರಿ, ಮತ್ತೆ ಅವನು ಮಾಡ್ತಾರೆ, ಇವನು ಮಾಡ್ತೀವಿ. ಮೊದಲು ನವಣಿನ ನವಣಿಕೆಯನ್ನ ಜಾಸ್ತಿ? ಹೌದು ಸರ್. ಈಗ ನಮ್ದು ನೀರಾವರಿ ಐತಲ್ರಿ, ಈಗ ಸ್ವಲ್ಪ ಅದನ್ನ ಗತ್ತಿ ಮಾಡ್ಕೊಂಡು ನೆಲ್ ಬೆಳಿತೀರಿ. ಇದು ನೀರಾವರಿ ಬೆಳೆ ಅಲ್ಲ, ಇದು ಖುಷ್ಕಿ ಬೆಳೆ ಇದು. ಹೌದು ಸರ್. ಈಗ ನೀರ್ ಬಂದ ಕೂಡಲೇ ಅದನ್ನ ಕೈ ಬಿಟ್ಟಿರ ಈಗ ನವಣಿ ಬೆಳೆಯೋದು? ಇಲ್ಲ, ಬೆಳಿತೀರಿ ಸರ್. ಬೆಳಿತೀರಿ ಸರ್, ಅದನ್ನ ಮಾಡ್ತೀರಿ, ಇದನ್ನ ಮಾಡ್ತಾರೆ. ಈಗ ನೀರಾವರಿ ಇದೆ ಅಂದ್ರಲ್ಲ, ಎಷ್ಟು ಬೋರ್ ಹಾಕ್ಸಿದ್ರಿ? ಬೋರ್ 2 ಬೋರ್ ಹಾಕ್ಸಿದ್ರಿ ಸರ್. ನೀರು ಸಫಿಸಿಯಂಟ್ ಇದೆ, ಚೆನ್ನಾಗಿದೆ ಸರ್. ಚಲೋ ಇದೆ. ಈಗ ನಿಮಗೆ ಈ ಬೋರ್ ನೀರನ್ನ ಯಾವ್ಯಾವ ಬೆಳೆಗಳಿಗೆ ಹೆಚ್ಚು ಬಳಕೆ ಮಾಡ್ಕೊಳ್ತೀರಿ? ಇವು ಶೇಂಗಾ, ಮೆಕ್ಕೆಜೋಳ, ಭತ್ತ. ಇವಕ್ಕೆ ಜಾಸ್ತಿ ಇವಕ್ಕೆ ಬೇಕೇ ಬೇಕು. ಮೆಕ್ಕೆಜೋಳಕ್ಕೆ ಏನಾದ್ರು ನಿಮ್ಗೆ ಈ ಕೆಲವು ಕಡೆ ಆ ರೋಗ ಬಂತು, ಈ ರೋಗ ಬಂತು ಅಂತ ಹೇಳ್ತಾರೆ, ಸೈನಿಕ ಹುಳು ಬಾಧೆ ಅಂತ ಹೇಳ್ತಾರೆ, ನಿಮ್ ಭಾಗದಲ್ಲಿ ಹೇಗೆ? ನಮ್ ಭಾಗದಾಗ ಬಂದಿಲ್ಲ ಬಿಡಿ ಸರ್. ಬಂದಿಲ್ಲ ಇಲ್ರಿ. ನಮ್ ಭಾಗದಾಗ ಇಲ್ರಿ. ಬರ್ತೀರಿ ಅಂತ ಬಂದ್ರೆ ಸ್ವಲ್ಪ ಅಷ್ಟೇನು ಸಮಸ್ಯೆ ಮಾಡಿಲ್ಲ ಸರ್. ಸಜ್ಜೆ ಎಷ್ಟು ಪ್ರಮಾಣ ಬೆಳಿತೀರಿ? ಸಜ್ಜೆನ ಅಕಡಿಯಲ್ಲಿ ಹಾಕ್ತೀರಾ ಅಥವಾ ಏನು ಅದನ್ನ ಮೇಜರ್ ಆಗಿ ಬೆಳಿತೀರ? ಅದನ್ನ ಮತ್ತಂದ್ರೆ ಕುರಿಗಿಲಿ ಬಿತ್ತು ಬಿಡ್ತಾರೆ ಸರ್. ಅಲ್ಲಲ್ಲ, ಈಗ ಮಿಶ್ರ ಬೆಳೆಯಾಗಿ ಸಜ್ಜೆ ಬೆಳಿತೀರಾ? ಇಲ್ಲ ಸರ್, ಮಿಶ್ರ ಬೆಳೆ ಇಲ್ಲ, ಸಪರೇಟ್ ಬೆಳಿತೀರಿ ಸರ್. ಈಗ ಕೆಲವು ಕಡೆ ರೈತರು ಅಂದ್ರೆ ನಿಮ್ಮ ತಂದೆಯವರು ಮೊದಲೆಲ್ಲ ಮಿಶ್ರ ಬೆಳೆ ಪದ್ಧತಿ ಇತ್ತು ಅಂತ. ಹೌದಾ? ಹೌದು ಸರ್. ಒಂದ್ ಸಾಲ ಇದೊಂದ್ ಬೆಳೆ, ಮತ್ತೊಂದ್ ಸಾಲ ಮತ್ತೊಂದ್ ಬೆಳೆ, ಈ ಪದ್ಧತಿ ಈಗ್ಲೂ ಇದೆಯಾ? ಈ ಪದ್ಧತಿ ಐತ್ರಿ, ಇಲ್ಲಿ ಕಡಿಮೆ ಸರ್. ನಮ್ ಭಾಗದಾಗ ಒಂದ ಬೆಳೆನ ಜಾಸ್ತಿ ಬೆಳಿತಾರೆ. ಸಜ್ಜಿ ಬಿತ್ತಿದ್ರೆ ಅದು 1 ಎಕರೆ ಸಜ್ಜಿನ ಬಿತ್ತಾರೆ, ನವಣಿ ಬಿತ್ತಿದ್ರೆ 1 ಎಕರೆ ನವಣಿನ ಬಿತ್ತು ಬಿಡ್ತಾರೆ. ಮತ್ತೆ ಅವನೇನು ಮಿಶ್ರ ಬೆಳೆ ಏನ ಮಾಡಬೇಕ್ರಿ ಬಹಳ. ಆದ್ರೆ ನೀವು ಅಕಡಿ ಎಲ್ಲ ಬೆಳಿತೀರಿ? ಹ್ಞೂ ಸರ್. ಮಡಿಕೆ? ಹ್ಞೂ. ಅದ್ರಾಗ ಒಂದೊಂದು ಸಾಲ ಇವನ್ನ ಹೆಸರು ತೊಗರಿ ಹಾಕಿರ್ತೀರಿ ಸರ್, ಸಜ್ಜಿ ಹೊಲ್ದಾಗ, ಮೆಕ್ಕೆಜೋಳದ ಹೊಲ್ದಾಗ. ಬೇಕಲ್ಲ ಮನೆಗೆಲ್ಲ. ಹ್ಞೂ ಸರ್. ಮಡಿಕೆ, ಹೆಸರು, ತೊಗರಿ, ಇವನ್ನೆಲ್ಲ ಮನೆಗೆ ಮಾಡ್ಕೊಂಡಿರ್ತಾರೆ ಸರ್. ಈಗ ಹೊಲದ ಕೆಲ್ಸಕ್ಕೆ ಏನಾದ್ರು ದುಡ್ಡು ಬೇಕಪ್ಪ ಅಂದಾಗೆ ಏನು ಸಾಲ ಸೋಲ ಮಾಡ್ತಿರೋ ಅಥವಾ ಬೆಳೆಯಲ್ಲಿ ಬೆಳೆದ ಬಂದಂತ ದುಡ್ಡನ್ನು ಸಾಲ ಮಾಡಿಲ್ಲ ಬೆಳೆಯಲ್ಲಿ ಬಂದಂತ ನಾವು ಅನ್ನ ಖರ್ಚು ಮಾಡ್ಕೊಂತ ಉಳಿತಾಯ ಮಾಡ್ತಾ ಇದ್ದೀರಾ? ಉಳಿತಾಯ ಏನಿಲ್ಲ ಬಿಡ ಸರ್, ನಮ್ಗ ದುಡಿಯಕ ಉಣ್ಣಕ ಅಲ್ಲಿಗೆ ಸರಿಯಾಗ್ತದೆ. ಖರ್ಚು ಬಂತಪ್ಪ ಮನೆಯಲ್ಲಿ ಖರ್ಚು ಬಂತ, ಏನೋ ಒಂದು ಸಣ್ಣ ಮಕ್ಕಳ ಕಾರ್ಯಕ್ರಮ ಬಂತು ಅದು ಇದು ಅಂತ. ಅವಾಗೆಲ್ಲ ಹೇಗೆ? ಅವಾಗೆಲ್ಲ ಮತ್ತೆ ಸಾಲ ಮಾಡಿದ್ರಿ ಸರ್. ಅಂತ ಇನ್ನು ಸಾಲ ಪದ್ಧತಿ ಇದೆ, ಆದ್ರೆ ನೀವು ಕೃಷಿಗಾಗಿ ಸಾಲ ಏನು ಮಾಡೋದು ಕಡಿಮೆ? ಕೃಷಿಗೆ ಮಾಡೋದು ಕಡಿಮೆ ಸರ್. ಇಂತ ಏನರ ಕಾರಣ ಅಂತ ಬಂದ್ರೆ ಮಾಡಿದ್ರಿ ಸರ್. ಎಲ್ಲಿ ನಿಮ್ಗೆಲ್ಲ ಸಾಲ ತಗೊಳ್ಳೋ ದಣೇರು ಗಿಣೇರು? ದಣೇರು ಪಣೇರು ಏನಿಲ್ರಿ, ಇಲ್ಲೇ ಅಲ್ಲೇ ಊರಾಗ ಯಾರು ನಮ್ ಪರಿಚಯ ಇದ್ದಲ್ಲೇ ಇಸ್ಕೊಂಡ್ಬಿಡ್ತಾರೆ. ಮತ್ತೆ ಅವು ಹಂಗ ತಪ್ಪಿಗೆ ಬಂದಾಗ ಕರ್ನವ್ರನ್ನ ಮಾಡ್ಬಿಡ್ತಾರೆ. ಬಡ್ಡಿ ಸಾಲನಾ? ಬಡ್ಡಿ ಸಾಲನಿಲ್ರಿ ಸರ್. ಬಡ್ಡಿ ಸಾಲ ಇಲ್ಲ. ಬಡ್ಡಿ ಸಾಲ ಇಲ್ಲ ಇಲ್ಲ ಸರ್. ಹಂಗೆ ಪ್ರೀತಿ ವಿಶ್ವಾಸ ಕೊಡ್ತಾರೆ ಸರ್, ಬೆಳೆ ಬಂದಾಗ ಕೊಟ್ಬಿಡೋದು. ಹ್ಞೂ ಸರ್. ಸರಿ, ಈಗ ಸಾಮಾನ್ಯವಾಗಿ ನೀವು ನಿಮ್ಮ ಕೃಷಿಯಲ್ಲಿ ರೋಗಗಳು ಕಡಿಮೆ ಅಂತ ಹೇಳಿದ್ರಿ, ಯಾವ ರೋಗ ಬಾಧೆಗಳು ಬರೋದಿಲ್ಲ ಅಂತ ಹೇಳಿದ್ರಿ, ಹೌದಾ? ಅದಕ್ಕೆ ಬಹಳ ಮುಖ್ಯವಾಗಿ ಬೇವಿನ ಎಣ್ಣೆ ಅಥವಾ ಬೇವಿನ ವಸ್ತುವಿನಿಂದ ಬಳಸುವಂತ ದ್ರಾವಣ ಎಲ್ಲ ಬಳಸ್ತೀರಿ, ಹಾಗೆ ಬೇರೆ ಏನಾದ್ರೂ ಗಿಡಮೂಲಿಕೆಗಳನ್ನ ಬಳಸ್ಕೊಂಡು ಔಷಧಿ ತಯಾರು ಮಾಡೋ ಇಂಥವೆಲ್ಲ ಇದಾವ? ಮಾಡಿಲ್ಲ. ಈ ಎರೆಹುಳ ಗೊಬ್ಬರ ಇಂಥವೆಲ್ಲ ಹೇಳ್ತಾರಲ್ಲ, ಮಾಡ್ತೀರಾ? ಇಲ್ಲ ಸರ್, ಮಾಡಿಲ್ರಿ ಸರ್. ಯಾಕಂದ್ರೆ ಈಗ ಸಾವಯವ ಕೃಷಿ ನಿಮ್ಮ ಭಾಗದಲ್ಲೆಲ್ಲ ಸ್ವಲ್ಪ ಹೆಚ್ಚು ಪ್ರಚಾರಕ್ಕೆ ಬರ್ತಾ ಇದೆ. ಅಂಗಡಿಯ ಗೊಬ್ಬರಗಳಾಗಿರ್ಲಿ ಅಥವಾ ಔಷಧಿಗಳಾಗ್ಲಿ ರಾಸಾಯನಿಕ ಔಷಧಿಗಳಾಗಿರ್ಲಿ ಇಂಥವನ್ನ ಬಳಸೋದು ಕಡಿಮೆ ಮಾಡಬೇಕು ಅಂತಕ್ಕಂಥದ್ದು ರೈತರಲ್ಲಿ ಈಗ ಜಾಗೃತಿ ಮೂಡ್ತಾ ಇದೆ, ಅಧಿಕಾರಿಗಳೆಲ್ಲ ಹೇಳ್ತಾ ಇದ್ದಾರೆ, ಹೌದಾ? ಇದನ್ನ ಈ ಕ್ರಮಗಳಿಗೆ ನೀವು ಮುಂದಾಗಿದ್ರೆ ಹೇಗೆ? ಅಲ್ಲ, ಮಾಡ್ಬೇಕು ಸರ್, ಅದನ್ನ ಮಾಡಿದ್ರೆ ಅದು ಒಳ್ಳೇದ್ರಿ. ಈಗ ರಾಸಾಯನಿಕ ಹಾಕೋದಕ್ಕಿಂತ ಹಾಕಿದ್ರೆ ಅವು ಭೂಮಿ ಫಲವತ್ತತೆ ಕಡಿಮೆ ಆಗ್ಬಿಡ್ತಾರೆ ಸರ್, ಅದನ್ನ ಹಾಕ್ಬಾರ್ದ್ರಿ ಸರ್. ಮತ್ತೆ ಇದನ್ನ ಸಾವಯವ ಮಾಡೋದ್ರೆ ಒಳ್ಳೇದ್ರಿ ಸರ್. ಈಗ ನೀವು ಸಾವಯವಕ್ಕೆ ತೊಡಿಕೊಂಡಿದ್ರೆ ಹೇಗೆ? ಇಲ್ಲ ಸರ್, ಇಲ್ಲ ಸರ್, ನಾವು ಮಾಡ್ಕೊಂಡಿದ್ರಿ ಸರ್. ಮಾಡ್ಬೇಕಂತ ಆಲೋಚನೆ ಮಾಡಿದ್ರ? ಆಲೋಚನೆ ಮಾಡುವಾಗ ಮಾಡಿದ್ರೆ ಸರ್, ಮಾಡ್ಬೇಕು, ಇನ್ನು ಈಗಂತ ಮಾಡಿಲ್ಲ ಸರ್. ಅಂದ್ರೆ ಗೊಬ್ಬರ ಅಂಗಡಿಯಿಂದ ಅಂದ್ರೆ ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು, ರಾಸಾಯನಿಕ ಔಷಧಿಗಳನ್ನ ಇವ್ನ ತರ್ತೀರ? ಆಗಾಗ ಔಷಧ ತರದಿಲ್ಲ ಸರ್. ಔಷಧ ತರಲ್ಲ, ಇಲ್ಲ, ಇದ ಗೊಬ್ಬರ ತರ್ತೀವಿ, ಮೆಕ್ಕೆಜೋಳ, ಶೇಂಗಾ, ಸಜ್ಜಿ, ಯಾವ್ದೇ ಸ್ಪ್ರೇ ಮಾಡುವಂತ ಔಷಧಿಗಳು ತರಲ್ಲ ಅಂಗಡಿಯಿಂದ? ಇಲ್ಲ ಸರ್. ಅಂದ್ರೆ ನಿಮ್ಮ ಭಾಗದಲ್ಲಿ ಕೀಟಬಾಧೆ ಆಗಿರ್ಲಿ ರೋಗಗಳಾಗ್ಲಿ ಕಡಿಮೆ ಅಂತ? ಹೌದು ಸರ್. ಶಿವಮೂರ್ತಿ ಬರೆ, ಈಗ ನಿಮ್ಮ ಕುಟುಂಬದ ಬಗ್ಗೆ ಹೇಳಿ, ಎಷ್ಟು ಜನ ಇದ್ದೀರಿ, ಯಾರ್ಯಾರು ಕೃಷಿಯಲ್ಲಿ ತೊಡ್ಕೊಂಡಿದ್ದೀರಿ, ಯಾರ್ಯಾರು ಶಿಕ್ಷಣದಲ್ಲಿ ಮುಂದುವರಿತಾ ಇದ್ದಾರೆ, ಅದೆಲ್ಲ ಹೇಳಿ ಸರ್. ಶಿಕ್ಷಣದಾಗ ಮುಂದುವರಿಯೋರು ಯಾರು ಇಲ್ಲ ಸರ್. ಇಬ್ರು ಗಂಡು ಮಕ್ಕಳು, ಇಬ್ರು ಹೆಣ್ಣು ಮಕ್ಕಳು ಇದ್ದೀರಿ, ಇಬ್ರು ಮದುವೆ ಮಾಡ್ಕೊಟ್ಟಿದ್ದೀರಿ ಮಕ್ಕಳನ್ನ. ನಾನು ಹೇಳ್ತಿ, ನಾನು ಮಕ್ಕಳು, ಇವ್ರ ಕೆಲಸ ಮಾಡ್ತಾರೆ, ಎಲ್ಲ ಕೂಡಿ ಇದ್ದೀರಿ? ಹೌದು ಸರ್. ಎಷ್ಟು ಜನ ಇದ್ದೀರಿ ಟೋಟಲ್ ಆಗಿ ನೀವು? ಮತ್ತೆ ನಾವು ಇಬ್ರು ಗಂಡು ಮಕ್ಕಳು ಅದಾರ, ಇಬ್ರು ನಾವು ಇಬ್ರು ಗಂಡು ಹೇಳ್ತೀರಿ. ಹೆಣ್ಮಕ್ಳು ಅಲ್ಲೇ ಮದುವೆ ಮಾಡ್ಕೊಂಡ್ಬಿಟ್ಟಿದ್ರು, ನಾಲ್ಕು ಜನ ಇದ್ದೀರಿ ಈಗ. ಈ ಗಂಡ್ ಮಕ್ಳು ದೊಡ್ಡವರ, ಅವ್ರಿಗೆ ಮದುವೆ ಗದುವೆ ಮಾಡಿದ್ರ? ಇನ್ನು ಮಾಡಿಲ್ಲ ಸರ್, ಮಾಡ್ಬೇಕು ಸರ್. ಅವ್ರು ಏನ್ ಓದಿದಾರೆ? ಪಿಯುಸಿ ಸೆಕೆಂಡ್ ಇಯರ್ ಅಂತ. ಇನ್ನು ಮುಂದೆ ಅವ್ರನ್ನ ಓದಿಸ್ಬೇಕಾ? ಇಲ್ಲ ಸರ್, ನಮ್ ಕೈಲೇ ಕೆಲಸ ಮಾಡೋದಿಲ್ಲ ಹೊಲದಾಗ. ಅವ್ರಿಗೆ ಕೃಷಿ ಬಗ್ಗೆ ಆಸಕ್ತಿ ಇದೆಯಾ ಮಕ್ಕಳಿಗೆ? ಐತ್ರಿ ಸರ್. ನಾನ್ ಜವಾಬ್ದಾರಿ ನಾನ್ ಮಾಡ್ತೀನಿ, ನಾನ್ ನಿಂದಿರ್ತೀನಿ, ನಾನ್ ಲಾಭ ಬರೋ ಹಾಗೆ ಏನಾರು ಮಾಡ್ತೀನಿ ಅಂತ ಏನಾರು ಗಟ್ಟಿ ಮನಸ್ಸು ಮಾಡಿದಾರೆ? ಮಾಡ್ರಿ ಸರ್, ಮಾಡ್ತಾರೆ, ದುಡಿತಾರೆ ಸರ್. ದುಡಿತಾರೆ. ಹ್ಞೂ ಸರ್. ಒಳ್ಳೆಯದು ಶಿವಮೂರ್ತಿ ಪುರೆ, ನಮ್ಮ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ತಾವೀಗ ಕೇಳ್ತಾ ಇದ್ದೀರಿ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು. ಇದುವರೆಗೂ ತಾವು ಕೃಷಿ ಅನುಭವ ಕುರಿತು ಕೊಪ್ಪಳ ತಾಲೂಕು ಚಿಲಕಮುಖಿ ಗ್ರಾಮದ ರೈತರಾದ ಶ್ರೀ ಶಿವಮೂರ್ತಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳಿದೆವು. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ಇದೀಗ ಕೆಲವೊಂದು ಪ್ರಕಟಣೆಗಳು. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಶರಣ ತೈತಿ ಮಲ್ಲಿಗೆ. ಜತ್ರೋಪ ಬಂಜಾರ ನೆಲದಾಗ ಜತ್ರೋಪ ಮದುವಿನ ಮ್ಯಾಗ ಜತ್ರೋಪ ಬಂಜಾರ ನೆಲದಾಗ ಜತ್ರೋಪ ಜತ್ರೋಪ ಜತ್ರೋಪ ಹತ್ತರೋ